ಹೋಗೋ ಸೌಮಿತ್ರ ಸುಗ್ರೀವ ಬರಲಿ ಕೈ ಮಾರೀಗ ಕಾರ್ಯ ಸಂಗ್ರಹಗಳ ಮಾಡಬೇಕವನಿಂದ ಶೌರ್ಯ ಬೇಡವೋ ತಮ್ಮ ಕೈಗೊಂಡು ತದ್ವಾಕ್ಯಮ ಶಾಂತಾಕಾರನ ದಿವ್ಯ ಪಾದ ಯುವಕಮು ತಾವಂದಿಸುತ್ತ ಕ್ಷಣ ಮಂತ್ರಾಸ್ತ್ರವು ಘನ ಚಾಪಗೊಂಡು ಬರಲು ಕಂಡಾಗ ಅತ್ಯಂಜುತ ಕಾಂತಾರತ್ನವೆನಿಪ್ಪ ತಾರೆ ಪೊಗಳುತ್ತ ಹಿಂದೆಂದಾಳ ವೀರಗ ದಶರಥ ಸುತ ವೀರ ಹರಣೀಪ ಕುಲದೀಪ ದಶರಥ ಸುತ ವೀರ ಹರಣೀಪ ಕುಲದೀಪ ಅಮರಾದಿಗಳು ಹಾಡಿ ತಪ್ಪಿದರೆ ಅಮರಾದಿಗಳು ಎಚ್ಚರಾಡಿ ತಪ್ಪಿದರೆ ಉಳಿವುದೇ ಕುಲಕೀರ್ ನೀ ಕೇಳುತ್ತಾರೆ ಹಿಮಕರ ಮುಖಿ ಕೇಳುತ್ತಾರೆ ಸುನೀದೆ ಎನ್ನ ಮಾತ ಜಾನಕಿ ದೇವಿಯ ನರಸಿ ಕಾಣಬೇಕು ನೀವೆಲ್ಲರೂ, ವಾನರರು ಕೇಳಿರಯ್ಯ, ಉತ್ತರ ನೀಡೋಕೆ ಅಯ್ಯ, ಉತ್ತರ ದೇಡಗೆ ಪೂರ್ವ ಪಶ್ಚಿಮ ದಕ್ಷಿಣ ನಾಲ್ಕು ದಿಕ್ಕಿನೋಳು, ದಶಾಶ್ಯ ನಿಪ್ಪ ವರ್ತಮಾನ ವೇಳಿರಯ್ಯ, ವಾನರರೆಲ್ಲ ತಿಂಗಳ ದಿನದಿರೋ ಚಿಂತೆಯೊಳುಂಗುರವನು ಹನುಮಂತೆಗೀಯುತೆ ಸೀತೆಯ ಗುರುಹಂಗು ಬೆಳ್ದವು, ಕಂಡೆಯಾಗಿರಿ ಜಾತೆ ಕವಿಗಳ ಸಹಸವ ಪರಿಲ್ಲ ನಮ್ಮ ಪರ್ವತದೀ ವಿಪದಿ ಹನುಮಂತ ಮುಂದೆ ಪಪನ ಕೂಲೇಶನ ರಾಣಿ ಜಾನಕಿಯ ಕಂಡಪನಿದು ಉಸಿಯಲ್ಲ ಕೇಳಿ ಪಾತಾಳದೊಳಗಿಂದು ನಳಿನಾಯ ತಾಂಬಕಿ ನಿಲ್ಲೊಂದು ನಿಮಿಷ ನಳಿನಾಯ ತಾಂಬಕಿ ನಿಲ್ಲೊಂದು ನಿಮಿಷ ಎನ್ನಳು ಮಾತನಾಡಬಲೆ ಎನ್ನಳು ಮಾತನಾಡಬಲೆ ಇಳೆಯೇ ಹೋಗುವ ದಾರಿಯಾವುದೆಂದರಿಯದೆ ಇಳೆಗೆ ಹೋಗುವ ದಾರಿ ಯಾವುದೆರಿಯದೆ ಬಲು ತೊಳಲಿದೆವು ನಾವಿಲ್ಲಿ ನಳಿನಾಯ ತಾಂಬಕಿ ನಿಲ್ಲೊಂದು ನಿಮಿಷ ಎನ್ನಳು ಮಾತನಾಡಲೆ ಜಾಂಬವಂತನ ನುಡಿ ಕೇಳಿ ಸ್ವಯಂ ಪ್ರಭೆ ಜಾಂಬವಂತನ ನುಡಿ ಕೇಳಿ ಸ್ವಯಂ ಪ್ರಭೆ ಸಂಭ್ರಮದಲ್ಲಿ ನಗುತ್ತ ಸಂಭ್ರಮದಲ್ಲಿ ನಗುತ್ತ ನಂಬ ಕಥನದಲ್ಲಿ ಆದ್ಯವ ಮಾಡಿದಳು ನಂಬ ಕಥನದಲ್ಲಿ ಆದ್ಯವ ಮಾಡಿದಳು ಅಂಬುಜದಳ ನಯನೇ ಜಾಂಬವಂತನ ನುಡಿ ಕೇಳಿ ಸ್ವಯಂ ಪ್ರಭೆ ಸಂಭ್ರಮದಲ್ಲಿ ನಗುತ್ತ ತಮ್ಮನು ಎನಗೆ ಜಟಾಯುವೆಂಬ ಅದಕ್ಕೆ ಕೇಳುದೆಲ್ಲಿ ನಿಮ್ಮೊಳೆಂದ ವರಾರು ಅದ ಕೇಳುದಿಲ್ಲಿ ಒಮ್ಮೆ ಎನ್ನೊಡನೆ ವಿಸ್ತರಿಸಬೇಕಿಲ್ಲಿ ತಮ್ಮನು ಎನಗೆ ಜಟಾಯು ಎಂಬ ವಸುದೇ ಗುತ್ತಮವಾದ ಅಯೋಧ್ಯಾ ಪಟ್ಟಣದೀ ಶ್ರೀರಾಮ ಚಾರಿತ್ರ್ಯಮೇಳ್ದು ಹಿಂದೆ ರವಿ ಕಿರಣ ದುರಿಜಲಿ ಬೆಂದು ಹೋದ ಗರಿ ಮೂಡಿದವು ಎರಡು ಬಗ್ಗೆಯೋಳೆಲ್ಲರೂ ಕುಳ್ಳಿರಿಸಿ ಶರದಿ ತಡಿಯೊಳಗಿರಿಸುತ್ತ ಮಂಗಲ ದೃಹಿಣನ ತಾತನಿಗೆ ಓದಿಂದ ಮಂಗಲ ದೃಹಿಣನ ತಾತನಿಗೆ ಮಂಗಲ ಗರುಡನ ಗಮನನಿಗೆ ಮಂಗಲ ಫಣಿಪತಿ ಶಯನನಿಗೆ ಜಯ ಮಂಗಳ ಸುಜನರ ಪೊರೆವವಗೆ ಮಂಗಳೂ ಜಯ ಮಂಗಳೂ ಮಂಗಳೂ ಜಯ ಮಂಗಳೂ ಇದುವರೆಗೂ ಪಾರ್ಥಿಸು

ಬೆಗಾಸೆ